ನಡೆದಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಪರಮೇಶ್ವರ್, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಭೇಟಿ ನೀಡಿ ಲೆಕ್ಕಪತ್ರಗಳ ವಿವರ ಕೇಳಿದ್ದಾರೆ. ಇಡೀ ಅಧಿಕಾರಿಗಳು ಕೇಳಿದ ಲೆಕ್ಕಪತ್ರಗಳನ್ನು ಒದಗಿಸಲು ಸಿಬ್ಬಂದಿಗೆ ಸೂಚಿಸಲಾಗಿದೆ. ತನಿಖೆಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ ಭಾರತ ಯೋಜನೆಯಡಿ ಆಧುನೀಕರಣಗೊಂಡ ರಾಜ್ಯದ 5 ರೈಲು ನಿಲ್ದಾಣಗಳ ಲೋಕಾರ್ಪಣೆ. ರಾಮನಗರ ನೀಡುತ್ತಾರೆ ತಿಮ್ಮಪ್ಪ ಎಚ್ಗೌಡ ಹಾಗೂ ಜಾಂಪಣ್ಣ ಆಶಿಹಾಳ್. ರೈತ ಬಾಂಧವರೇ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳನ್ನ ಕೇಳಿಬಿಡೋಣ. ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233. ರೈತ ಬಾಂಧವರೇ, ಇನ್ನೀಗ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ, ಈ ವಿಷಯವಾಗಿ ಡಾಕ್ಟರ್ ತನ್ವೀರ್ ಅಹಮದ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಈ ವಿಷಯ ಕುರಿತು ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ತನ್ವೀರ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ವರ್ಷಗಳಿಂದ ರೈತರ ಜೊತೆಗೆ ಸಲಹೆ ನೀಡುತ್ತಾ ಅವರಿಗೆ ನೆರವಾಗಿದ್ದಾರೆ. ಡಾಕ್ಟರ್ ತನ್ವೀರ್ ಅಹಮದ್ ಅವರು ತಮ್ಮದೇ ಆದ ಅನುಭವದಲ್ಲಿ ಸಂಶೋಧನೆಯನ್ನ ಕೈಗೊಂಡು ಇವತ್ತು ರೈತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೂ ಅವರು ಸಲಹೆಯನ್ನ ನೀಡುತ್ತಾ ಬರ್ತಾ ಇದ್ದಾರೆ. ಡಾಕ್ಟರ್ ತನ್ವೀರ್ ಅಹಮದ್ ಅವರು ಇವತ್ತು ನಮ್ಮ ಜೊತೆಗೆ ಬೆಂಗಳೂರು ಆಕಾಶವಾಣಿಯಲ್ಲಿದ್ದಾರೆ. ಡಾಕ್ಟರ್ ತನ್ವೀರ್ ಅಹಮದ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಈ ವಿಷಯ ಕುರಿತು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಧನ್ಯವಾದಗಳು ಸರ್. ನಾವು ಒಂದು ಭಾರತ ದೇಶದಲ್ಲಿ ನೋಡಿದಾಗ ಒಂದು ಹಸಿರು ಕ್ರಾಂತಿಯ ಪ್ರಭಾವದಿಂದ ರಾಸಾಯನಿಕ ಗೊಬ್ಬರಗಳ ಹಾಗೂ ಕೀಟನಾಶಕಗಳ ಬಳಕೆ ಹೆಚ್ಚಾಗಿದೆ. ಇದರಿಂದ ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ, ನೀರು, ಸಸ್ಯ ಮತ್ತು ಪ್ರಾಣಿ ಸಂಕುಲ ಮಲಿನಗೊಳ್ಳುತ್ತವೆ. ಆಧುನಿಕ ಕೃಷಿ ಪದ್ಧತಿಯಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಕ್ಷೀಣಿಸುವುದಲ್ಲದೆ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಕುಂಠಿತಗೊಳ್ತಾ ಇದ್ದಾವೆ. ಇದಕ್ಕೆ ಚೈತನ್ಯ ತುಂಬಲು ಸಾವಯವ ಕೃಷಿ ಪದ್ಧತಿ ಅಗತ್ಯ ಮತ್ತು ಅನಿವಾರ್ಯ. ಯಾವುದೋ ಒಂದು ಕಾರಣದಿಂದ, ಅನಾನುಕೂಲತೆಯಿಂದ 1960ರ ನಂತರ ನಾವು ಹಸಿರು ಕ್ರಾಂತಿಗೆ ನಾವು ಮುನ್ನುಡಿ ಬರೆದ್ವಿ. ನಮ್ಮ ಸರ್ಕಾರ, ನಮ್ಮ ನಾಯಕರು ಅದನ್ನ ಜಾರಿಗೆ ತಂದ್ರು. ಆವಾಗ ಆರ್ಥಿಕವಾಗಿ ಮುಗ್ಗಟ್ಟಿತ್ತು, ನಮಗೆ ತಿನ್ಲಿಕ್ಕೆ ಆಹಾರ ಇರಲಿಲ್ಲ, ಏಕಾಏಕಿ ಆಹಾರದ ಸಮಸ್ಯೆ ಎದುರಾಯಿತು. ನಮ್ಮ ಸರ್ಕಾರ, ನಮ್ಮ ದೇಶದ ಸರ್ಕಾರ ಮತ್ತೆ ನಾಯಕರು ಸೇರಿ ಈ ಹಸಿರು ಕ್ರಾಂತಿಯನ್ನ ಜಾರಿಗೆ ತಂದ್ರು. ಆವಾಗ ನಮ್ಮ ರೈತರು ಹೆಚ್ಚು ಹೆಚ್ಚು ಈ ಒಂದು ಕೀಟನಾಶಕಗಳ ಬಳಕೆನ ಜಾಸ್ತಿ ಮಾಡ್ಕೊಂಡ್ಬಂದ್ರು. ಹೌದು, ನಮ್ಮ ಭೂಮಿ ಅದು ಬೆಳೆನೇ ಜಾಸ್ತಿ ಪ್ರಮಾಣದಲ್ಲಿ ನಮ್ಗೆ ಸಿಕ್ತು. ಅದೇ ತರ ಈ ಒಂದು ಅನಾನುಕೂಲ, ಈ ಒಂದು ಬೆಳೆ ಮಣ್ಣು ಕೂಡ ನಾಶ ಆಯ್ತು ಈ ಜಾಸ್ತಿ ಇನ್ನೇನು ಕೀಟನಾಶಕಗಳ ಬಳಕೆಯಿಂದ. ಹಾಗಾಗಿ ಅದು ಹಾಗೆ ಉಳ್ಕೊಂತ ಬಂತು. ಸಮಗ್ರ ಕೃಷಿ ಅಂದ್ರೆ ಬೆಳೆಗಳ ಉತ್ಪಾದನೆಯ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿ ಉಪಕಸಬಗಳನ್ನು ಒಳಗೊಂಡಂತೆ ಕೃಷಿಯನ್ನ ಮಾಡುವಂತದ್ದು. ಮತ್ತೆ ಇನ್ನೊಂದು ಉದ್ದೇಶ ಕೊನೆಯದಾಗಿ ಹೇಳುವುದಾದ್ರೆ, ಎಲ್ಲಾ ಕೃಷಿ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವುದು ಕೂಡ ಒಂದು ಸಾವಯವ ಕೃಷಿಯ ಒಂದು ಉದ್ದೇಶ. ಈಗ ಸಾಮಾನ್ಯವಾಗಿ ಈ ಸಾವಯವ ಮುಕ್ತ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವಲ್ಲ. ಹೌದು. ಇದರಲ್ಲಿ ಸಾವಯವ ಕೃಷಿಯ ಮೂಲ ತತ್ವ ಅಂದ್ರೇನು, ಯಾವುವು ಡಾಕ್ಟರ್ ತನ್ವೀರ್ ಅವರು? ಮೂಲ ತತ್ವಗಳನ್ನು ನೋಡೋದಾದ್ರೆ, ಮೊದಲನೆಯದಾಗಿ ಸುಸ್ಥಿರ ಸ್ವಾವಲಂಬಿ ಬೇಸಾಯ ಪದ್ಧತಿ ಮತ್ತು ಜೀವ ವೈವಿಧ್ಯತೆ ಕಾಪಾಡುವಂತದ್ದು, ಮಣ್ಣಿನ ಫಲವತ್ತತೆಯನ್ನ ಸಂರಕ್ಷಿಸುವುದು, ಕೃಷಿ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ರೋಗ ಹಾಗೂ ಕೀಟ ನಿರ್ವಹಣೆ, ಇವು ಒಂದು ಎಲ್ಲ ನಮ್ಮ ಸಾವಯವ ಕೃಷಿಯ ಮೂಲ ತತ್ವಗಳಿವು. ಈ ಮೂಲ ತತ್ವದಲ್ಲಿ ಸಾವಯವ ಗೊಬ್ಬರ ಯಾವ್ಯಾವುದು, ಅದ್ರ ಬಗ್ಗೆ ಹೇಳಿ. ಇಲ್ಲಿ ನಾವು ಸಾವಯವ ಕೃಷಿಯನ್ನ ಮಾಡಬೇಕಂತ ಹೇಳಿದ್ರೆ, ನಾವು ಸಾವಯವದಂತಹ ಒಂದು ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಅದರಲ್ಲಿ ನಾವು ನೋಡೋದಾದ್ರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿಗಳು, ಪ್ರೆಸ್ಮೆಡ್ಡು ಮತ್ತು ಜೈವಿಕ ಅನಿಲದ ಬಗ್ಗಳ ಮುಂತಾದವುಗಳನ್ನು ಇವನ್ನ ಸಾವಯವ ಗೊಬ್ಬರದ ಮೂಲಗಳು.

ಕೆಲವು ಸಾವಯವ ಕೃಷಿಯ ಮಹತ್ವದ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಬೇಕು. ತುಂಬಾ ಜನ ರೈತರಿಗೆ ಇದರ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಅರಿವಿಲ್ಲ. ಇದನ್ನು ಅರಿವು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ. ಎರಡನೇದು, ಸಾವಯವ ಉತ್ಪನ್ನಗಳಿಗೆ ಕನಿಷ್ಠ ಬೆಲೆ ನಿಗದಿಸಬೇಕು. ಆಗಲೇ ನಾನು ಹೇಳ್ದಂಗೆ ಸಾವಯವ ಬೆಳೆದಿದ್ದಾರೆ, ಬಟ್ ಅವರು ಮಾರುಕಟ್ಟೆಗೆ ತಗೊಂಡು ಹೋದಾಗ ಅದಕ್ಕೂ ಮತ್ತೆ ನಾರ್ಮಲ್ ಆಗಿ ಬೆಳೆದಿರುವಂತಹ ಬೆಳೆಗೆ ಏನು ಬೆಲೆ ವ್ಯತ್ಯಾಸ ಇರಲ್ಲ. ಅದಕ್ಕೋಸ್ಕರ ಕನಿಷ್ಠ ಬೆಲೆ ಅನ್ನೋದಂತ ನಾವು ನಿಗದಿಸಬೇಕಾಗತ್ತೆ. ಸಾವಯವ ಉತ್ಪನ್ನಗಳಿಗೆ ವಿಶೇಷ ಮಾರುಕಟ್ಟೆ ಸೌಲಭ್ಯ. ಪ್ರತಿ ಜಿಲ್ಲೆಯಲ್ಲಿ ನಾವೇನು ಆರ್ಗ್ಯಾನಿಕ್ ಅಥವಾ ಎಪಿಎಂಸಿಯಲ್ಲಿ ಅಥವಾ ಬೇರೆ ಯಾವ್ದು ಮಾರ್ಕೆಟಲ್ಲಿ ಆರ್ಗ್ಯಾನಿಕ್ಗೆ ಒಂದು ಯೂನಿಟ್ ಅನ್ನು ಒಂದು ಮಾಡುವಂಥದ್ದು. ಮತ್ತೆ ಪ್ರಮಾಣೀಕರಣ ಮತ್ತು ನವೀಕರಣ ವೆಚ್ಚವನ್ನು ಕಡಿಮೆ ಮಾಡಿದರೆ ಅದು ಉತ್ತಮ. ಯಾಕಂತ ಹೇಳಿದ್ರೆ ದೃಢೀಕರಣಕ್ಕೆ ಹೆಚ್ಚು ಅದು ಫೀಸ್ ಜಾಸ್ತಿ ಇದ್ರೆ ಎಲ್ಲ ರೈತರನ್ನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಸರ್ಟಿಫಿಕೇಶನ್ ಅಮೌಂಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಉತ್ತಮ. ಮತ್ತೆ ಮಾರುಕಟ್ಟೆ ಮಾಹಿತಿಯನ್ನು ಒದಗಿಸುವುದು ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನು ಸ್ಥಾಪಿಸುವುದು ಇದು ಒಂದು ಕೂಡ ಅನಿವಾರ್ಯವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಸಾವಯವ ಕೃಷಿಗೆ ಸಂಬಂಧಿತ ತಾಂತ್ರಿಕ ಸಲಹಾ ಸೇವೆಗಳನ್ನು ಒಂದು ಬಲಪಡಿಸಬೇಕಾಗುತ್ತೆ. ಮತ್ತು ಸಾವಯವ ಉತ್ಪನ್ನಗಳಿಗಾಗಿ ಸಂಸ್ಕರಣಾ ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಮಾಡೋದಾದರೆ ನಮ್ಮ ಇದರಲ್ಲಿ ನಾವು ಸಾವಯವ ಕೃಷಿಯನ್ನು ಸುಧಾರಿಸೋಕ್ಕೆ ನಮಗೆ ಸಾಧ್ಯತೆ ಇದೆ. ಅಂದರೆ ಲಾಭ ಕೂಡ ಮಾಡ್ಕೋಬಹುದು ಖಂಡಿತವಾಗಿ. ಸಾವಯವ ಕೃಷಿಗೆ ನಾವು ಅದು ನಿಮಗೆ ಉಪಯೋಗ ನೀವು ಈಗ ಗೊತ್ತಾಗದಿದ್ದರೂ ಮುಂದ ದಿನಗಳಲ್ಲಿ ನಿಮಗೆ ಅದರ ಮಹತ್ವ ತುಂಬ ಇದೆ. ಯಾಕಂದರೆ ಆರೋಗ್ಯ ಇದ್ರ ಬಗ್ಗೆ ಕಾಳಜಿ ಇದೆ. ಎಲ್ಲರೂ ಕೂಡ ತಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಇಷ್ಟು ವರ್ಷ ನಾವು ರಾಸಾಯನಿಕ ಆಹಾರವನ್ನು ಬಳಸಿದ್ದೇವೆ, ಇರಲಿ ಅದು ಹಳೇದಾಯಿತು, ಇನ್ನು ಮುಂದಾದರೂ ನಾವು ಬಳಸೋಣ. ಇದು ರಾಸಾಯನಿಕ ಬಳಸೋದ್ರಿಂದ ನಮಗೆ ಈಗ ಒಂದೇ ಸಾರಿ ನಮಗೆ ಬಳಸದೇ ಇದ್ದರೂ ಆಗಲ್ಲ. ಈಗ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ದಿನನಿತ್ಯ ಬಳಕೆ ಮಾಡಲೇಬೇಕಾಗುತ್ತೆ. ಆದರೆ ಹಂತ ಹಂತವಾಗಿ ನಾವು ಅವನ್ನು ನಾವು ನಿಲ್ಸೋಣ. ಇದಕ್ಕೆ ಏನು ಮಾಡ್ಬೋದು ಅಂದರೆ ಇವತ್ತು ಫುಲ್ ನಾವು ಕೆಮಿಕಲ್ಸ್ ರಾಸಾಯನಿಕ ಮಾಡ್ತಾ ಇದ್ದೀವಿ, ಸಡನ್ ಆಗಿ ನಾನು ಸಾವಯವ ಮಾಡಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕಾಗಿದ್ರೆ ಆಗುತ್ತಂದ್ರೆ ಸಮಗ್ರ ಬೆಳೆ ನಿರ್ವಹಣೆ ಅಂತೀವಿ. ಅಂದರೆ ಏನು, ರಾಸಾಯನಿಕ ಮತ್ತು ಜೈವಿಕ ಎರಡೂ ಕೂಡ ಅದನ್ನು ನಾವು ಬೆಳ್ಕೊಂಡು ಮಾಡ್ತಾ ಇರಬೇಕು. ಹಂತ ಹಂತವಾಗಿ ರಾಸಾಯನಿಕಗಳನ್ನು ಕಡಿಮೆ ಮಾಡಬೇಕು. ಅದೇ ರೀತಿಯಲ್ಲಿ ಸಾವಯವ ಪದಾರ್ಥಗಳನ್ನು ಜಾಸ್ತಿ ಮಾಡ್ತಾ ಹೋಗಿದ್ದಲ್ಲಿ ನಾವು ಅವಾಗ ಏನಾಗುತ್ತೆ, ಸಾವಯವ ಕೃಷಿ ಸುಸ್ಥಿರ ಕೃಷಿ ಆಗಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತರಿಗೆ ಸುಸ್ಥಿರ ಕೃಷಿ ಮತ್ತೆ ಅದರಿಂದ ಏನು ಅನುಕೂಲ ಇದೆ ಈ ವಿಷಯ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ತನ್ವೀರ್ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ನನ್ನ ಹೆಸರು ಡಾಕ್ಟರ್ ತನ್ವೀರ್ ಅಹಮದ್ ಅಂತ. ನಾನು ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಚಿಂತಾಮಣಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಸಂಪರ್ಕ ಮಾಡಬೇಕಂದ್ರೆ ನನ್ನ ನಂಬರು 9538221427. ಇದಕ್ಕೆ ಸಂಪರ್ಕ ಮಾಡಿದ್ರೆ ನಿಮಗೆ ನಾನು ಮಾಹಿತಿಯನ್ನು ಕೊಡೋಕ್ಕೆ ಸಿದ್ಧವಾಗಿರ್ತೇನೆ. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಈ ಕುರಿತು ಡಾಕ್ಟರ್ ತನ್ವೀರ್ ಅಹಮದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ರೈತ ಬಾಂಧವರೇ, ಇನ್ನೀಗ ಆಪರೇಷನ್ ಸಿಂಧೂರ್ ಈ ಕುರಿತು ಮಾಹಿತಿಯನ್ನು ಕೇಳೋಣ. ತಿಮ್ಮಪ್ಪ ಎಚ್ ಗೌಡ ಮತ್ತು ಜಾಂಪಣ್ಣ ಆಶಿಹಾಳ್ ಅವರಿಂದ. ಜಂಪಣ್ಣ ನಮಸ್ಕಾರ. ಏ ನಮಸ್ಕಾರ ತಿಮ್ಮಪ್ಪರೇ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ಸದ್ಯಕ್ಕಂತೂ ಸ್ವಲ್ಪ ಮಳೆ ಆಗ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಮಳೆಗಾಲ ಶುರು ಆಗತ್ತಲ್ಲ ಅಂತ ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ. ಹೊಲದ ಕಡೆ ಹೋಗಿದ್ದೀರಾ? ಹೊಲದ ಕಡೆ ಎಲ್ಲ ಹೋಗ್ಲೇಬೇಕಲ್ಲ, ಈಗ ಸ್ವಲ್ಪ ಆರಂಭದ ಕೆಲವು ಕೆಲಸಗಳನ್ನ ಮಾಡ್ಲೇಬೇಕಲ್ಲ. ಇದು ಹೇಗಿದ್ರು ಮುಂಗಾರಿ ಶುರು ಆಗ್ತಾ ಇದೆ. ಶುರು ಈ ತಿಂಗಳ ಮುಂದಿನ ತಿಂಗಳ ಶುರು ಆಗ್ಬಹುದು ಅಂತ ನಾವೆಲ್ಲ ಅನ್ಕೊಂಡಿದ್ದೇವೆ. ಅಲ್ಲಪ್ಪ, ಕೇರಳ ಕಡೆ ಬಂತಂದ್ರೆ ನಮ್ ಕಡೆ ಬಂದೇ ಬಂದ್ಬಿಡುತ್ತಲ್ಲ. ಬರುತ್ತೆ, ಆದ್ರೂ ಈಗೊಂದು 5-6 ವರ್ಷದಿಂದ ನಾವು ಈ ಹವಾಮಾನ ಹೇಳಕ್ ಆಗ್ತಾ ಇಲ್ಲ. ಹೌದು, ಇದು ಒಂದೊಂದ್ಸರಿ ಮಳೆ ನಿರಂತರವಾಗಿ ಬರುತ್ತೆ, ಇನ್ನು ಕೆಲವೊಮ್ಮೆ ನಿಂತು ಬಿಡುತ್ತೆ. ಹಾಗಾಗಿ ನಾವು ಅದು ನಿರಂತರ ಬಂದ್ರೆ ಮಾತ್ರ ನಾವು ಬಿತ್ತನೆ ಮಾಡಬಹುದು, ಮತ್ತೆ ಅದು ಮುಂದಿನ ಹಂತ ಒಂಥರ ಹೋಗ್ಬಹುದು, ಇಲ್ಲಾಂದ್ರೆ ಅದು ಆಗಲ್ಲ. ಹೌದಲ್ಲ, ಮಳೆ ಅಂತ ಅನ್ನೋದು ನಮ್ಮ ದೇಶದ ರೈತರ ಜೊತೆಗೆ ಆಟ ಆಡ್ತದೆ ಅಂತ ಹೇಳ್ತೀವಲ್ಲ, ಅದು ಏನಾದ್ರು ಇರ್ಲಿ ನಮ್ಮ ರೈತರ ನಾವು ಹಂಗ್ ಮಾಡಕ್ ಬರಲ್ಲ. ಅದು ಬೆಳೆ ನೀರ್ ಬರುತ್ತೋ ಬರಲ್ಲೋ, ನಾವಂತೂ ಏನು ಈ ಸಮಯಕ್ಕೆ ತಕ್ಕಾಗೆ ನಾವು ಬಿತ್ತನೆ ಮಾಡ್ಬೇಕು, ಮುಂದಿನ ಹಂತ ಬೆಳ್ಕೊಂತ ಹೋಗ್ಬೇಕು. ಹಂಗಿದ್ರ ಮಾತ್ರ ನಮ್ ಕೆಲಸ ಆಗಲ್ಲಪ್ಪ. ಈಗ ನಮ್ಮ ದೇಶದ ವಿಷಯದಲ್ಲಿ ನಾವ್ ಹೆಂಗ ರಕ್ಷಣೆ ಮಾಡ್ತೀವಲ್ಲಪ್ಪ, ಯಾವ ಸಮಯದಲ್ಲಿ ಆದ್ರೂ ನೋಡಿದ್ರೆ ನಾವು ಎಲ್ಲದಕ್ಕೂ ತಯಾರಾಗಿರ್ತೀವಿ. ಹೌದೌದು, ಅಂದ್ರೆ ನಮ್ಮ ದೇಶದ ರಕ್ಷಣೆಗಾಗಿ ಪ್ರತಿಯೊಬ್ಬ ಪ್ರಜೆನೂ ಕೂಡ ಬದ್ಧನಾಗಿದ್ದಾನೆ ಅಂತ ಹೇಳ್ತೀವಿ. ಪ್ರಜೆನು ಕೂಡ ಯೋಧ ನೋಡು ಜಂಪಣ್ಣವ್ರೆ. ಈಗ ಮೊನ್ನೆ ನಮ್ಮ ಭಾರತದ ಸರ್ಕಾರದ ವತಿಯಿಂದ ಆಪರೇಷನ್ ಸಿಂಧೂರ ಒಂದು ಕಾರ್ಯಾಚರಣೆ ನಡೀತಲ್ಲ, ನಮ್ಮ ಮೂರು ಸೈನ್ಯದ ವತಿಯಿಂದ, ವಾಯುದಳ, ನೌಕಾದಳ ಮತ್ತೆ ನಮ್ಮ ಆರ್ಮಿಯವರು, ಹೌದು ಸೈನ್ಯ, ಮೂರು ವಿಭಾಗದ ಸೈನಿಕರು ಸೇರಿ ನಮ್ಮ ಶತ್ರು ದೇಶದ ಉಪಟಳವನ್ನು ತಾಳಲಾರದೆ ನಾವು ಅನಿವಾರ್ಯವಾಗಿ ನಾವು ಅವ್ರ ಮೇಲೆ ಯುದ್ಧ ಘೋಷಿಸುವಂತ ಕಾರ್ಯಾಚರಣೆ ಮಾಡಿದ್ವಿ. ತಿಮ್ಮಪ್ಪರೇ, ಈಗ ನಾವು ಸುಮ್ಮನೆ ಇದ್ವಿ, ಆದ್ರೆ ನಮ್ಮನ್ನ ಯಾರು ಕಾಲ ಕೇರ್ಕೊಂಡು ಬರ್ತಾರೆ ಅವ್ರಿಗ್ ನಾವು ಬಿಡಲ್ಲ. ಆ ಒಂದು ಧೈರ್ಯ ಶಕ್ತಿ ನಮ್ಮಲ್ಲಿ ತುಂಬಾ ಇದೆ ನೋಡು ಜಂಪಣ್ಣವ್ರೆ. ಯಾರೋ ಈಗ ನಾವೇ ಈಗ ಬೇರೆ ಒಂದು ನಮ್ದೇ ಒಂದು ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ನೀವು ನಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿದ್ರೆ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕೆ? ನಾವೇನು ಆಯುಧ ಹಿಡ್ಕೊಂಡು ಹೋಗಿರ್ತೀವಿ ಅಥವಾ ಇಂಥವ್ರು ಬರ್ತಾರಂತ ನಮ್ಗೆ ಗೊತ್ತಿರುತ್ತೆ. ಅದು ನಾವು ನಮ್ ಧರ್ಮ ಕೇಳಿ ನೀವು ಹೊಡಿತೀರಿ ಅಂದ್ರೆ ಏನಪ್ಪ ಅದು? ಬಹಳ ಘನಘೋರ ರಿಯಲಿ ಅಲ್ಲ, ಅದನ್ನ ನೆನಪು ಮಾಡ್ಕೊಂಡ್ರೆ ಏನಪ್ಪ ಇದು, ನಾವು ಎಲ್ಲಿ ಸುರಕ್ಷತೆ ನಮ್ಮಲ್ಲಿ ಎಲ್ಲಿ ಇದೆ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಅದು ಏನು, ಅದು ಒಳ್ಳೆ ಜಾಗ. ಹೌದು ಹೌದು, ಪ್ರವಾಸಕ್ಕೆ ಹೇಳಿ ಮಾಡಿದಂತ ಜಾಗ ಅಂತ ಹೇಳಿ ಎಷ್ಟೋ ಜನ ತಾಯಿ ಮಕ್ಕಳು, ತಂದೆ ಮಕ್ಕಳು ಈ ತರ ಮತ್ತೆ ಗಂಡ ಹೆಂಡತಿ ಕುಟುಂಬ ಹೋಗಿರ್ತಾರೆ. ಏಕಾಏಕಿ ಇವರು ದಾಳಿ ಮಾಡಿ ನಿಮ್ ಹತ್ಯೆ ಮಾಡ್ತೇನೆ, ಗಂಡನ ಹತ್ಯೆ ಮಾಡೋದು ಹೆಂಡತಿ ಎದುರಿಗೆ, ಸಿಂಧೂರ ಅಳಿಸಿದ್ದು, ಸಿಂಧೂರ ಅಳಿಸಿದ್ದು, ಮಗಳ ಎದುರಿಗೆ ತಂದೆನ ಕೊಂದಿದ್ದು, ಬಹಳ ಅನ್ಯಾಯ. ಅದು ಅವ್ರೆಲ್ಲರೂ ಸತ್ತೋದಂಗನೆ ಮತ್ತೆ ಕಣ್ಣೆದುರುಗನೆ ಗಂಡನ್ನ ಕೊಂದು ಬಿಟ್ರೆ ಆ ಮಕ್ಕಳ ಎದುರಿಗೆ ಆ ಮಗು ದೊಡ್ಡದಾಗಿ ಸಾಯೋ ತನಕನು ಕೂಡ ನೆನಪಿಳಿದು ಬಿಡುತ್ತೆ, ನನ್ನ ಅಪ್ಪನಿಗೆ ಹಿಂಗ ಕೊಂದು ಬಿಟ್ರು ಅಂತ. ಹೌದಲ್ಲ, ಹೀಗಾಗಿ ನಮ್ಮ ಸರ್ಕಾರ ಕೈ ಕಟ್ಟಿ ಕೂರಕ್ ಸಾಧ್ಯತೆ ಇಲ್ಲ. ಹೌದು, ನಮ್ಮ ಎಲ್ಲ ನಮ್ಮ ದೇಶದ ಮುಖ್ಯಸ್ಥರು ಸೇರಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಆಪರೇಷನ್ ಸಿಂಧೂರವನ್ನ ಜಾರಿಗೆ ತಂದ್ರು, ಅದ್ರ ಮೂಲಕ ಕಾರ್ಯಾಚರಣೆ ಮಾಡಿದ್ರು, ಶತ್ರು ದೇಶದ ಹುಟ್ಟಡಗಿಸಲಾಯ್ತು. ಹೌದೌದು ತಿಮ್ಮಪ್ಪರೆ, ನೂರ್ ನೂರು ಕಿಲೋಮೀಟರ್ ತನಕ ಒಳಗಡೆ ಹೋಗಿ ಅಲ್ಲಿ ಉಗ್ರರ ಅಡಗು ತಾಣಗಳನ್ನ ಫುಲ್ ಧ್ವಂಸ ಮಾಡಿಬಿಟ್ರು, ಹಕ್ಕಿ ಹೊಡೆಯಲಾಯ್ತು, ಹೊಸಕ್ಕೆ ಹಾಕಲಾಯ್ತು, ನಾಚಿಕೆ ಬಿಟ್ಟವರು, ಮರ್ಯಾದೆ ಬಿಟ್ಟವರು, ಒಂದು ಭಾವನೆ ಇಲ್ದಿದ್ದವ್ರನ್ನ ಸಾಯಿಸಿದ್ರೆ ಏನೂ ವ್ಯತ್ಯಾಸ ಇಲ್ಲ. ನೋಡ್ರಿ, ನೀವ್ ಹೇಳಿದ್ರಲ್ಲ ಈಗ ಭಾವನೆ ಅಂತಂದಾಗ ನನಗೇನ ನೆನಪು ಬರುತ್ತಂದ್ರೆ, ಆ ಕುಂಕುಮ ಇದೆಯಲ್ಲ, ತಿಲಕ ಸಿಂಧೂರ ಇದೆಯಲ್ಲ, ಅದು ನಮ್ಮ ಮಹಿಳೆಯರ ನಮ್ಮ ಸಂಪ್ರದಾಯ ಒಂದು ಭಾವನೆ ಜೊತೆಗೆ ಬೆಸೆದುಕೊಂಡಂತದ್ದು ನಮ್ಮ ಸಂಸ್ಕೃತಿ. ಸಂಸ್ಕೃತಿ ಅದು, ಆ ಸಂಸ್ಕೃತಿ ಹಂಗೆ ನಿಮ್ಗೆ ಅದರಿಂದ ನಿಮ್ಗೆ ಏನು ಅನಾಹುತ ಆಗ್ತಿತ್ತು ಹೇಳಿ? ಈಗ ನಮ್ಮವ್ರು ಪ್ಯಾಂಟ್ ಬಿಚ್ಚಿರಿ ಅಂದ್ರೆ ಏನ ಅರ್ಥ? ಅದ್ರ ಅರ್ಥ ಹೌದೌದೌದು, ಹೌದಲ್ಲ, ಯಾವುದೇ ಕಾರಣಕ್ಕೂ ಇದು ನಾವು ಇದನ್ನ ಸಹಿಸಲ್ಲ, ಕೊನೆ ಕಾಣಬೇಕು ಅಂತೇಳಿ ನಮ್ಮ ಪ್ರಧಾನ ಮಂತ್ರಿಗಳು ಒಂದು ದೃಢ ನಿರ್ಧಾರ ಮಾಡಿ ಎಲ್ಲಾ ಮುಖಂಡರ ಒಂದು ಒಪ್ಪಿಗೆ ಪಡ್ಕೊಂಡು ಕಾರ್ಯಾಚರಣೆ ಮಾಡಿ ಅವರನ್ನು ಸೊಕ್ಕನ್ನ ನಾವು ಒಡಗಿಸಿದ್ದೇವೆ, ಮಾಡಿದ್ರೆ ಇನ್ನೂ ಕೂಡ ನಮ್ ತಂಟೆಗೆ ಬರಬಾರ್ದು. ಈಗ ನಾವು ಸಾಮಾನ್ಯ ಪ್ರಜೆಗಳು, ನಮ್ಗೇನು ಗೊತ್ತಿರಲ್ಲ, ಆದ್ರೆ ಅಲ್ಲಿ ಮೇಲೆ ಕುಳಿತಂತವರು ಯಾವ ನಿರ್ಧಾರವನ್ನ ಯಾವ ಸಮಯದಲ್ಲಿ, ಅದು ರಾತ್ರಿ ಆಗಿರ್ಬೋದು ಮಧ್ಯರಾತ್ರಿ ಆಗಿರ್ಬೋದು, ಹೌದು, ಯಾವಾಗ ಏನು ನಿರ್ಧಾರ ತಗೊಂಡ್ರೆ ಏನಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದ್ರೆ ನಮ್ಮ ದೇಶದ ಸೈನಿಕರು ಇಷ್ಟು ಶ್ರಮದಿಂದ ಹೋರಾಡಿದ್ರಲ್ಲ ಅಂತೇಳಿ ನಾವು ಗೌರವದಿಂದ ಕಾಣ್ಬೇಕಲ್ಲ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ನಾವು ಒಳಗಿದ್ದವರು ಸಣ್ಣ ಪುಟ್ಟ ವಿಷಯಕ್ಕೆ ನಾವು ವ್ಯತ್ಯಾಸ ತಗೊಂಡು, ಏ ಅದ್ ಹಾಗೆ ಮಾಡಿಲ್ಲ, ಇದು ಹೀಗ್ ಮಾಡಿಲ್ಲ, ಕಾರ್ಯಾಚರಣೆ ನಡೆದಿಲ್ಲ, ಅಲ್ಲಿ ಸಾಯಿಸಿಲ್ಲ, ನಕಲಿ ಮಾತಾಡಲ್ಲ, ನಾವು ಮಾತಾಡ್ರಿ ಸುಮ್ನೆ, ಈ ತರ ಮಾತಾಡಬಾರ್ದು, ಜವಾಬ್ದಾರಿ ಇರ್ಬೇಕು ನಮ್ಗೆ. ಪಾಪ ನಮ್ಮ ಸಹೋದರ ಸಹೋದರಿಯರು ಬಾರ್ಡರ್ ಅಲ್ಲಿ ಅನಾನುಕೂಲವಾದಂತ ವಾತಾವರಣದಲ್ಲಿ ಅವ್ರು ಹೋರಾಡ್ತಾ ಇದ್ರೆ, ಜೀವ ಮರಣ ಬಿಟ್ಟು ಹೋರಾಡ್ತಾ ಇದ್ರೆ, ನಾವು ಇಲ್ಲಿ ಸುಮ್ಸುಮ್ನೆ ನಾವು ಕಚ್ಚಾಡಿದ್ರೆ ಏನು ಇದ್ರ ಅರ್ಥ? ಅವ್ರಿಗೆ ಏನ್ ಸಂದೇಶ ತಲುಪುತ್ತೆ? ತಪ್ಪು ತಪ್ಪು ಅಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆನು ಯೋಧ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಮತ್ತೆ ಹಂಗಿದೆ, ಕಳೆದ 30 ವರ್ಷಗಳಿಂದ ನಮ್ಮ ಎಲ್ಲಾ ಸರ್ಕಾರಗಳು ಸೇರಿ ನಮ್ಮ ದೇಶನ ಕಟ್ತಾ ಇದ್ದಾರೆ. ನಮ್ದೆಲ್ಲ ಕೊಡುಗೆ ಇದೆ ಅದ್ರಲ್ಲಿ, ಇದನ್ನ ಮರಿಬಾರ್ದು. ನಾವು ಸೂಪರ್ ಪವರ್ ಆಗೋದ್ರಲ್ಲಿ ನಾವು ಸಂಶಯ ಇಲ್ಲ. ನಾವು ಯಾವುದೇ ದೇಶಕ್ಕೂ ಡೊಗ್ಗು ಸಲ ಮಾಡಿಯ ಕಾಲ ಮುಗಿದು ಹೋಗಿದೆ. ಹೌದು ಹೌದು, ನಮ್ದು ಏನು ಈಗ 5 ಟ್ರಿಲಿಯನ್ ಆಗಿದೆ, ಅದು 10 ಟ್ರಿಲಿಯನ್ ಆಗೇ ಆಗುತ್ತದೆ. ಅದು ಆದಾಗ ನಮ್ದು ಅದು ಹೇಳೋದಲ್ಲ ಅದ್ರದ್ದು ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತೆ ಮತ್ತೆ ಸೂಪರ್ ಪವರ್ ದೇಶ ನಮ್ದು ಆಗ್ಲಿ ಅಂತ ನಾವು ಬಯಸ್ತೀವಲ್ಲಪ್ಪ. ನಾವು ಸಹನಶೀಲರಾಗಬೇಕು, ನಮ್ಮೊಳಗೆ ಪ್ರೀತಿ ವಿಶ್ವಾಸ ಇರಬೇಕು. ನಮ್ಮಲ್ಲಿ 108 ವ್ಯತ್ಯಾಸ ಇರುತ್ತೆ. ಏನ್ ಗೊತ್ತಾ, ವೈವಿಧ್ಯತೆಯಲ್ಲಿ ಏಕತೆ ಇರೋ ದೇಶ ನಮ್ದು. ಮತ್ತೆ ಇರಬಹುದು ಭಿನ್ನತೆ ಇರಬಹುದು, ಆದ್ರೆ ದೇಶ ಅಂತಂದಾಗ ನಾವೆಲ್ಲರೂ ಒಂದಾಗ್ತೀವಿ. ನಮ್ದು ನಾವು ಹಲವಾರು ಭಾಷೆ ಇರಬಹುದು, ಹಲವಾರು ಪ್ರಾಂತ್ಯ ಇರಬಹುದು, ನಮ್ಮ ಸಂಸ್ಕೃತಿ ಒಂದೇ, ಮರಿಬಾರ್ದು ನಾವು. ಆಮೇಲೆ ನಮ್ಮ ಈ ದೇಶದ ಇತಿಹಾಸ ನೋಡಿದ್ರೆ, ಸ್ವಾತಂತ್ರ್ಯದ ಹೋರಾಟ ಅದ್ರ ಕಥೆಗಳನ್ನ ಓದ್ತಾ ಬಂದ್ರೆ, ಎಲ್ಲಾ ಧರ್ಮದವರು ಹೋರಾಡಿದ್ದಾರೆ, ಎಲ್ಲರೂ ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಾರೆ. ಹಾಗಾಗಿ ಈಗ ನಾವು ಎಲ್ಲರೂ ಇದ್ದೀವಿ, ಈಗ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ. ಅವ್ರು ಕಷ್ಟಪಟ್ಟು ತ್ಯಾಗ ಮಾಡಿ ನಮಗೆ ತಂದು ಕೊಟ್ಟಂತಹ ಈ ಒಂದು ಸ್ವಾತಂತ್ರ್ಯವನ್ನು ಬಹಳ ಸಂತೋಷದಿಂದ ಮತ್ತು ಅಭಿಮಾನದಿಂದ ನಾವು ಜೀವಿಸಬೇಕು, ಅನುಭವಿಸಬೇಕು. ಅದೇ ಈ ಮುಂಬರುವ ಪೀಳಿಗೆ ಕೂಡ ನಾವು ಕೂಡ ಸಂಯಮದಿಂದ ಇದ್ರೆ ಮುಂಬರುವ ಜನಗಳು ಕೂಡ ನೆನೆಸ್ತಾರೆ. ನಾವು ನಮ್ಮೊಳಗೆ ಕಚ್ಚಾಡ್ತಾ ಹೋದ್ರೆ ನಮ್ಮ ದೇಶಕ್ಕೆ ಇನ್ನೂ ಹಾನಿ ಆಗದೆ ಹೊರತು ಅದರಿಂದ ಒಳ್ಳೇದಾಗಲ್ಲ. ಬೇರೆ ದೇಶರು ಇದ್ರ ದುರುಪಯೋಗ ತಗೋತಾರೆ, ದುರುಪಯೋಗ ತಗೋತಾರೆ. ನಾವು ಸದೃಢರಾಗಬಾರ್ದು ಅನ್ನೋದೇ ಅವ್ರದ್ದು ಬಯಕೆ. ಅವ್ರು ಹೇಳ್ದಂಗ್ ಕೇಳ್ಕೊತಾ ಇರ್ಲಿ ಅಂತೇಳಿ ಅವ್ರು ಬಯಸ್ತಾರೆ. ನಾವು ಇದನ್ನ ಬಯಸ್ಬೇಕಾ? ಹೌದಲ್ಲ, ಈಗ ಆಧುನಿಕವಾಗಿ ಯಂತ್ರಗಳು, ಶಸ್ತ್ರಗಳು, ವೈಜ್ಞಾನಿಕವಾಗಿ ನಾವು ತುಂಬಾ ಮುಂದುವರೆದಿದ್ದೇವೆ. ಇನ್ನೊಂದು ಯಾವ್ದೋ ಸಣ್ಣ ದೇಶಕ್ಕೆ ನಾವು ಹೆದರೋ ಅವಶ್ಯಕತೆ ಇಲ್ಲ. ನಾವು ಇವತ್ತು ಯಾವುದೇ ತರದಿಂದ ಯಾವುದೇ, ನಾವು ಮಂಗಳ ಗ್ರಹಕ್ಕೆ ಹೋಗಿದ್ದೇವೆ ಮತ್ತೆ ಲೆಕ್ಕಾಚಿ ವಿಶ್ವದಲ್ಲಿ ನಾವು ಮೊದಲಿಗರು ಮತ್ತೆ. ಹಾಗಾಗಿ ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಒಕ್ಕಟ್ಟಾಗಿರ್ಬೇಕು, ನಾವು ಸದೃಢರಾಗಿ ಎಲ್ಲರೂ ಜೊತೆಯಾಗಿದ್ರೆ ನಾಳೆ ಯಾರನ್ನ ನಾವು ಹೊರಗಟ್ಟಬಹುದು, ಅವರಿಗೆ ನೀವು ಇಲ್ಲಿ ಬರಬೇಡಿ ಅಂತ ಹೇಳ್ಬಹುದು. ಹೌದಲ್ಲ? ಇಲ್ಲ, ಈ ರೀತಿ ಈಗ ನಿಮ್ಮ ಮಾತುಗಳು ಹೆಂಗಿದಾವ ಅಂದ್ರೆ, ಪ್ರತಿಯೊಬ್ರು ಯಾರೇ ಇಂಥ ಮಾತು ಕೇಳಿದಾಗ ನಮಗೆ ಒಂಥರ ದೇಶದ ಬಗ್ಗೆ ಭಾವನೆ, ಒಂದು ದೇಶಭಕ್ತಿ ಉಕ್ಕಿ ಬರುತ್ತೆ. ದೇಶಕ್ಕಾಗಿ ನಾವು ಎಷ್ಟೆಲ್ಲ ನಮ್ಮ ಪ್ರಾಣ ತ್ಯಾಗವನ್ನು ಮಾಡಬೇಕಾಗತ್ತೆ, ಎಷ್ಟೆಲ್ಲ ದುಡಿಬೇಕಾಗತ್ತೆ, ಆರ್ಥಿಕವಾಗಿ ನಾವು ಸಬಲರಾಗಬೇಕಂದ್ರೆ ಎಷ್ಟು ಕೆಲಸ ಮಾಡಬೇಕಾಗತ್ತೆ, ಅದನ್ನ ತಿಳ್ಕೊಂಡು ನಾವು ಮುಂದೆ ಹೆಜ್ಜೆ ಇಡ್ತಾ ಇದೀವಿ. ಹೌದಲ್ಲ ಜಂಬಣ? ಹಾಗಾಗಿ ಆಪರೇಷನ್ ಸಿಂಧೂರ ಯಶಸ್ಸಾಗ್ಲಿ ಆಗಿದೆ, ಅದರ ಸಂತೋಷನ ನಾವು ಅನುಭವಿಸೋಣ, ಅನುಭವಿಸ್ಬೇಕು. ಮತ್ತೆ ಆಪರೇಷನ್ ಸಿಂಧೂರು ಇನ್ನು ನಿಂತಿಲ್ಲ, ಪ್ರಧಾನಮಂತ್ರಿಗಳು ಹೇಳುವಂಗೆ ಅದು ಇನ್ನು ಜಾರಿಯಲ್ಲಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಶತ್ರುಗಳು ಬಂದ್ರೆ ಮಟ್ಟ ಹಾಕ್ತೇವೆ, ಕೈಕಾಲ್ ಮುರಿಯೋದಲ್ಲ, ಅವ್ರನ್ನ ನಾಶನ ಮಾಡ್ತೇವೆ, ಅವ್ರು ಹುಟ್ಟಡಗಿಸ್ತೇವೆ ನಾವು. ಈಗಾಗಲೇ ಕೊಟ್ಟಿದ್ದು ಎಚ್ಚರಿಕೆ, ಅವರಿಗೆ ಮಾಡಿದ ಅನಾಹುತ ಅವರು ಜನ್ಮ ಜನ್ಮಾಂತರದಲ್ಲಿ ಸಹಿಸಕ್ಕಾಗಲ್ಲ. ನೂರಾರು ಉಗ್ರರು ಸತ್ತೋಗ್ಬಿಟ್ರಂತಲ್ಲ, ಸಾಯಬೇಕು ನಮ್ಗೆ. ಆದ್ರೆ ನಾವು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದು ಸುಮ್ನೆ ತೂಕ ತಪ್ಪಿದ್ ಮಾತಾಡಿಯೋದು ಅಥವಾ ಏನೋ ಮಾಹಿತಿ ಹಂಚಿಕೊಳ್ಳೋದು ಇದೆಲ್ಲ ಮಾಡಬಾರ್ದು. ಹೌದಲ್ಲ? ನಾವು ಒಕ್ಕಟ್ಟಾಗಿದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ. ದೇಶದ ರಕ್ಷಣೆ ವಿಷಯದಲ್ಲಿ ನಾವು ಗೌಪ್ಯತೆಯನ್ನು ಕಾಪಾಡ್ಕೋಬೇಕು. ಹೌದಲ್ಲ? ಆಯ್ತು ಜಂಪಣ್ಣವರೇ, ಎಲ್ಲ ತುಂಬಾ ಮಾಹಿತಿಯನ್ನು ಕೊಟ್ರೆ ನಮ್ಗೆ. ಹೌದು, ಆಪರೇಷನ್ ಸಿಂಧೂರಕ್ಕೆ ಜಯವಾಗ್ಲಿ. ಜೈ ಹಿಂದ್, ವಂದೇ ಮಾತರಂ. ಜೈ ಹಿಂದ್. ರೈತ ಬಾಂಧವರೇ, ಇದುವರೆಗೆ ಆಪರೇಷನ್ ಸಿಂಧೂರ ಈ ಕುರಿತು ಮಾಹಿತಿ ಮಾತುಕತೆಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಎಚ್ ಗೌಡ ಹಾಗೂ ಜಾಂಪಣ್ಣ ಆಶಿಹಾಳ್. ರೈತ ಬಾಂಧವರೇ, ಇನ್ನೀಗ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂ ಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣ. ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ, ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ, ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ, ಹೇಗೆ ಬರಲಿ ದೇವ ನಿನ್ನ ಪೂಜಾ ಮಂದಿರಕ್ಕೆ. ಈಗ ದಿಹ ಭವ ಬಾದೆ ಕೇಳು ನನ್ನ, ತೊಳೆದು ನಾನು ಮಡಿಯುಟ್ಟು ಬರಲೆ, ಮೈಯ ತೊಳೆದು ನಾನು ಮಡಿಯುಟ್ಟು ಬರಲೆ, ಮೈಯೊಳಗೆ ಕಾಮಾದಿ ರಿಪುಗಳು ಅಡಗಿ ಹಾರು, ಮೈಯೊಳಗೆ ಕಾಮಾದಿ ರಿಪುಗಳು ಅಡಗಿ ಹಾರು, ಕೈಯೊಳಗೆ ಬರಲಿ ದೇವಾ ನಿನ್ನ ಪೂಜೆ. ಸುಲಭವಾಗಿ ಬರಲೆ. ಸುವಾಸನೆ